ಇದು ಪ್ರಥಮವಾಗಿ ಈ ಊರಿಗೆ ಒಂದು ಹೊಸ ಬೆಳೆ ಅಂತೇಳಿ ಆಗುವಾಗ ಅದನ್ನೊಂದು ಬೆಳೆಯುವಂತ ಒಂದು ಆಲೋಚನೆ ಮಾಡಿದೆವು. ಹಾಗಾಗಿ ನಾವು ಸಮಾನ ಆಸಕ್ತ ಒಂದು 4-5 ಜನ ಕೃಷಿಕರು ಸೇರಿ ಆ ಪಾಮ್ ಆಯಿಲ್ ಅನ್ನು ನೋಡುವ, ಅದು ಒಂದು ಬೆಳೆ ಆಗಿರಲಿ, ಮಿಶ್ರ ಬೆಳೆ ಆಗಿರಲಿ, ಯಾವಾಗಾದ್ರೂ ಒಂದು ಆಹಾರದ ಬೆಳೆ ಆದ್ದರಿಂದ ಅದನ್ನು ಬೆಳೆಯುವಂತ ದೃಷ್ಟಿಯಿಂದ ನಾವು ಬೆಳಿಲಿಕ್ಕೆ ಗಿಡವನ್ನು ಇದು ಮಾಡಿ ಇಲ್ಲಿ ನಾವು ಒಂದು 60-65 ಇಷ್ಟು ಸಂಖ್ಯೆ ಗಿಡಗಳನ್ನು ತಂದು ಈ ಊರಿನಲ್ಲಿ ನಾವು ನಾಟಿ ಮಾಡಿದೆವು. ನಾಟಿ ಮಾಡಿ 4 ವರ್ಷ ಆಯಿತು, ಈಗ ಬೆಳೆ ಬರ್ತಾ ಇದೆ. ನಾಟಿ ಮಾಡುವುದು ಅಂದ್ರೆ ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕಲ್ಲ, ಈಗ ಈ ಕಾಡನ್ನೆಲ್ಲ ಕಡಿದು ತೆಗಿಬೇಕಾಗ್ತದೋ ಅಥವಾ ಜೊತೆ ಜೊತೆಗೆ ಮಾಡಬಹುದು ಹೇಗೆ? ಯಾಕಂದ್ರೆ ಅದು ಬಹಳ ಕಡಿಮೆ ಖರ್ಚು, ಬೇರೆ ಯಾವುದು ರಬ್ಬರು ಅಡಿಕೆ ಯಾವುದೇ ಬೆಳೆಗಳಿಗೆ ಹೋಲಿಸಿದ್ರೆ ಜಾಗವನ್ನು ಸಿದ್ಧತೆ ಮಾಡುವುದಾಗ್ಲಿ ಒಂದು ಎಕರೆಗೆ ಬರುವಂತಹ ಗಿಡಗಳ ಸಂಖ್ಯೆ ಆಗ್ಲಿ ಎಲ್ಲವೂ ಬಹಳ ಕಡಿಮೆಯಲ್ಲಿ ಆಗ್ತದೆ. ಆ ಒಂದು ದೃಷ್ಟಿ ಅದರಲ್ಲಿರುವಂತಹ ಅಡ್ವಾಂಟೇಜ್, ಯಾಕಂದ್ರೆ ಖರ್ಚು ಕಡಿಮೆ. ಇವತ್ತಿನ ಇದರಲ್ಲಿ ಖರ್ಚು ಕಡಿಮೆ ಆಗಿ ಅದರಲ್ಲಿ ಬರುವಂತಹ ಈಲ್ಡ್ ಅನ್ನು ಮತ್ತೆ ನಾವು ಲೆಕ್ಕ ಹಾಕುದು, ಯಾಕಂದ್ರೆ ಎಲ್ಲದಕ್ಕೂ ದೊಡ್ಡ ಇನ್ವೆಸ್ಟ್ಮೆಂಟ್. 1 ಎಕರೆ ರಬ್ಬರ್ ಹಾಕಬೇಕಿದ್ರೆ ಖರ್ಚು ತುಂಬಾ ಜಾಸ್ತಿ ಉಂಟು, ಅದೇ ರೀತಿ 1 ಎಕರೆ ಅಡಿಕೆ ತೋಟ ಮಾಡಬೇಕಿದ್ರೆ ಅದಕ್ಕೂ ಖರ್ಚು ಜಾಸ್ತಿ ಉಂಟು. ಇದು ಇದ್ದ ಬೆಳೆಯಲ್ಲಿ ಗೇರು ನಂತರದ ಸ್ಥಾನದಲ್ಲಿ ಬರ್ತದೆ, ಪಾಮ್ ಆಯಿಲ್ ಒಳ್ಳೇದು ಅಂತ ನಮಗೆ ಕಂಡಿತು. ಹಾಗಾಗಿ 1 ಎಕರೆ ಪ್ರಾಯೋಗಿಕವಾಗಿ 1 ಎಕರೆ ನಮ್ಮ ಹೊಲದಲ್ಲಿ ಮಾಡುವ ತಳ್ಳುವ ದೃಷ್ಟಿಯಿಂದ 1 ಎಕರೆ ಜಾಗವನ್ನು ನಾವು ಅಲ್ಲಿ ಹಾಕಿಕೊಂಡಿದ್ದೇವೆ. ಈ ತಾಳೆ ಕೃಷಿಗೆ ಸೂಕ್ತವಾದಂತಹ ಒಂದು ವಾತಾವರಣ ಹೇಗಿರಬೇಕು, ಮತ್ತೆ ಇಳಿಜಾರು ಪ್ರದೇಶ ಆದ್ರೆ ಒಳ್ಳೇದು ಅಥವಾ ಗದ್ದೆ ಪ್ರದೇಶ ಸಮತಟ್ಟಾದಂತಹ ಒಂದು ಪ್ರದೇಶದಲ್ಲಿ ಕೂಡ ಬೆಳಿಬಹುದು ಹೇಗೆ ಅಂತ? ಜೌಗು ಮಣ್ಣು ಅಷ್ಟು ಒಳ್ಳೇದಲ್ಲ ಅಂತ ಕಾಣ್ತದೆ, ಇಳಿಜಾರು ಪ್ರದೇಶದಲ್ಲಿಯೂ ಆಗ್ತದೆ ಅಂತ ಹೇಳಿ ಅವರ ಬೋರ್ಡ್ನವರು ಹೇಳಿದ್ದಾರೆ. ಮತ್ತು ಲೆವೆಲ್ ಇರುವಂತಹ ಸ್ಥಳ ಆದ್ರೂ ತೊಂದರೆ ಇಲ್ಲ, ನೀರು ನಿಲ್ಬಾರದು. ನೀರು ಅಲ್ಲಿ ಎರ್ಕಿ ನೀರು ನಿಲ್ಲುವಂತಹ ಒಂದು ವ್ಯವಸ್ಥೆ ಇದ್ರೆ ಬಸಿ ಕಾಲುವೆ ಮೂಲಕ ಅದನ್ನು ತೆಗಿಲೇಬೇಕು. ಇದ್ದಂತ ಮಣ್ಣಾದ್ರೆ ತೆಂಗು ಎಲ್ಲಿ ಬೆಳೀತದೋ ಅಲ್ಲಿ ಇದನ್ನು ಬೆಳಿಬಹುದು ಅಂತ ಹೇಳಿ ನಮ್ಮಲ್ಲಿ ಉತ್ತಮವಾಗಿ ಬಂದಿದೆ. ಈಗ ಇಷ್ಟವರೆಗೆ ಬಂದದ್ರಲ್ಲಿ ಉತ್ತಮವಾಗಿ ಬಂದಿದೆ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ, ಮತ್ತೆ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಗಿಡವನ್ನು ನಾಟಿ ಮಾಡಬಹುದು, ಎಷ್ಟು ಅಂತರವನ್ನು ಪಾಲಿಸಬೇಕು? ಗಿಡದಿಂದ ಗಿಡಕ್ಕೆ 30 ಅಡಿ ಬೇಕು. 1 ಎಕರೆಗೆ ಹೆಚ್ಚು ಕಡಿಮೆ 60 ಗಿಡ ಬರ್ತದೆ. ಗಿಡದಿಂದ ಗಿಡಕ್ಕೆ 30, ಸಾಲಿಂದ ಸಾಲಿಗೂ 30x30 ಲೆಕ್ಕಾಚಾರದಲ್ಲಿ ಗಿಡವನ್ನು ನಾಟಿ ಮಾಡಬೇಕು. ಮತ್ತು ನೀರಾವರಿಯಲ್ಲಿ ನಾನು ಅರ್ಧ ಅಂದ್ರೆ 30 ಗಿಡಗಳಿಗೆ ನೀರಾವರಿ ವ್ಯವಸ್ಥೆ ಇದೆ, 30 ಗಿಡಗಳಿಗೆ ನೀರಾವರಿ ವ್ಯವಸ್ಥೆ ಇಲ್ಲ. ಇದೊಂದು ಪ್ರಾಯೋಗಿಕವಾಗಿ ಹೇಗೆ ಆಗ್ತದೆ, ಹೇಗೆ ಬರ್ತದೆ ಅಂತ ನೋಡುವ ಅಂತ ಹೇಳುವ ಲೆಕ್ಕದಲ್ಲಿ ನೋಡಿದ್ದು. ಎರಡರಲ್ಲಿಯೂ ನನಗೆ ದೊಡ್ಡ ವ್ಯತ್ಯಾಸ ಕಾಣ್ತಾ ಇಲ್ಲ ಇದುವರೆಗೆ, ಒಂದೇ ತರದ ಬೆಳೆ ಬರ್ತಾ ಇದೆ. ನೀರು ಹಾಕಿದ್ರು ನೀರು ಹಾಕದಿದ್ರು ಕೂಡ ಹೆಚ್ಚೇನು ವ್ಯತ್ಯಾಸ ಕಾಣುದಿಲ್ಲ, ಗೊಬ್ಬರಗಳ ಲಭ್ಯತೆ ಒಂದೇ ತರ ಕೊಡಬೇಕು, ದೊಡ್ಡ ವ್ಯತ್ಯಾಸ ನನಗೆ ಕಾಣಲಿಲ್ಲ. ಅಂದ್ರೆ ನೀರ ಕೊಡುವ ಜಾಗದಲ್ಲಿಯೂ ಕೂಡ ನಾನೊಂದು ಎಲ್ಲ ವರ್ಷ ಪೂರ್ತಿ ಅಲ್ಲ, ಸಾಧಾರಣ ಮಾರ್ಚ್ವರೆಗೆ ಕೊಡ್ತೇನೆ, ಯಾಕಂದ್ರೆ ನನಗೆ ನೀರಿನ ಸಮಸ್ಯೆ ಇದೆ. ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಯಾವುದೇ ಗಿಡಗಳಿಗೆ ನೀರು ಕೊಡಲಿಕ್ಕೆ, ಪಾಮ್ ಆಯಿಲ್ ಗಿಡಗಳಿಗೆ ಅಂದ್ರೆ ಅಡಿಕೆ ತೋಟಕ್ಕೆ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ 2 ತಿಂಗಳಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಮಳೆ ಬರುವವರೆಗೆ, ಮಾರ್ಚಿನ ನಂತರ ಮಳೆ ಬರುವವರೆಗೆ ನೀರು ಕೊಡ್ಲಿಕ್ಕೆ ಆಗುದಿಲ್ಲ ಪಾಮ್ ಆಯಿಲ್ಗೆ. ಬಾಕಿದ್ದ ಸಮಯದಲ್ಲಿ ನವೆಂಬರ್ನಿಂದ ನಂತರ, ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ 5 ತಿಂಗಳಿಗೆ 30 ಗಿಡಗಳಿಗೆ ನೀರು ಕೊಡುವ ವ್ಯವಸ್ಥೆ ಉಂಟು, ಮತ್ತೆ 30 ಗಿಡಗಳಿಗೆ ನೀರು ಕೊಡುವ ವ್ಯವಸ್ಥೆ ಇಲ್ಲ. ಎಲ್ಲಾ ಗಿಡಗಳಿಗೂ ಒಂದೇ ತರದ ಗೊಬ್ಬರ ಕೊಡ್ತಾ ಇದ್ದೇನೆ. ಗೊಬ್ಬರ ಅಂದ್ರೆ ಯಾವ ರೀತಿ ಕೊಡುವಂತದ್ದು, ಅಂದ್ರೆ ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ಗೊಬ್ಬರವನ್ನು ಕೊಡುವಂತದ್ದು? ಇದಕ್ಕೆ ರಾಸಾಯನಿಕ ಗೊಬ್ಬರ, ಯಾಕಂದ್ರೆ ಕಡಿಮೆ ಖರ್ಚಲ್ಲಿ ಸಾವಯವ ಗೊಬ್ಬರ ಕೊಡಬಹುದು, ಸಾವಯವ ಗೊಬ್ಬರ ಬಾಕಿದ್ದಕ್ಕೆ ನಮಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇದಕ್ಕೆ ರಾಸಾಯನಿಕ ಗೊಬ್ಬರ ಅಂತ ಗೊಬ್ಬರದ ಪ್ರಮಾಣ ಜಾಸ್ತಿ ಬೇಕು, NPK ಅಂತ ಹೇಳಿ ಹೇಳ್ತಾರೆ. NPK ಅಲ್ಲಿ ಪೊಟ್ಯಾಶ್ ಅನ್ನೋದು ಬಹಳ ಜಾಸ್ತಿ ಪ್ರಮಾಣದಲ್ಲಿ ಬೇಕು, 3-4 ಕೆಜಿ ವರೆಗೂ ಒಂದು ಮರಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರ ಬೋರ್ಡಿನವರು. ಆ ಪ್ರಮಾಣದಲ್ಲಿ ಕೊಟ್ಟರೆ ಒಳ್ಳೆ ತರದ ಫ್ರೂಟ್ಸ್ ಗಳು ಬರ್ತಾ ಇದೆ. ಯಾವ ಸಮಯದಲ್ಲಿ ಕೊಡುವಂತದ್ದು? ನೀರಾವರಿ ಇದ್ದ ಸಮಯದಲ್ಲಿ ಯಾವ ಸಂದರ್ಭದಲ್ಲಿಯೂ ಅದಕ್ಕೆ ಕೊಡಬಹುದು. ಇಂಥ ಸಮಯ ಇಲ್ಲ, ಯಾಕಂತ ಹೇಳಿದ್ರೆ ಅದು ಪ್ರತಿ 15 ದಿವಸಕ್ಕೆ ಒಂದು ಸಲ ಬರುವಂತಹ ಬೆಳೆ. ಯಾಕಂದ್ರೆ ನಮ್ಮಲ್ಲಿ ಕ್ಲೈಮೇಟ್ ಅನ್ನು ಹೊಂದಿಕೊಂಡು ಕೆಲವೊಂದು ಸ್ವಲ್ಪ ವ್ಯತ್ಯಾಸ ಆಗಬಹುದು. ನನ್ನ ಅಭಿಪ್ರಾಯದ ಪ್ರಕಾರ ಒಂದು 15-20 ಬಂಚ್ ಒಂದು ಮರದಲ್ಲಿ ಬರಬಹುದು. ನಮ್ಮಲ್ಲಿ 15 ಬಂಚ್ ಬಂದಿದೆ ಈಗಾಗಲೇ, 15-20 ಬಂಚ್ ಬರಬಹುದು ಅಂತ ಹೇಳಿ ಅವರ ಲೆಕ್ಕ ಪ್ರಕಾರ 24 ಬಂಚ್ ವರ್ಷಕ್ಕೆ, ಅಂದ್ರೆ ಪ್ರತಿ 15 ದಿವಸಕ್ಕೊಂದು ಅಂತ ಹೇಳ್ತಾರೆ. ಆ ರೀತಿ ಬರಲಿಲ್ಲ ಇಷ್ಟವರೆಗೆ, ಇನ್ನು ನೋಡ್ಬೇಕಷ್ಟೆ. ಅದನ್ನು ಅದೀಗ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುವುದಿದ್ರೆ 15 ಅಥವಾ 1 ತಿಂಗಳಿಗೆ 1 ಸರಿ ಕೊಡಬೇಕು ಅಥವಾ ವರ್ಷಕ್ಕೆ 1-2 ಸರಿ ಕೊಡುವಂತದ್ದು? ಅಲ್ಲ, ಟೋಟಲ್ ಡೋಸೇಜ್ ಅನ್ನು ಪಾಲು ಮಾಡಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ನಾವು ಎಷ್ಟು ಪಾಲು ಮಾಡಿ ಕೊಡ್ತೇವೋ ಅಷ್ಟು ಮರಕ್ಕೆ ಹೆಚ್ಚು ಲಭ್ಯತೆಯಾಗಿ ಸಿಗ್ತದೆ. ಒಮ್ಮೆಗೆ ಕೊಟ್ಟ ಕೂಡಲೇ ಅದು ಎಲ್ಲವನ್ನು ಹೀರಿಕೊಳ್ಳುವುದಿಲ್ಲ, ಕೆಲವು ನಮ್ಮ ಇದರಲ್ಲಿ ಹೇಳುವುದಾದ್ರೆ ಅದು ಆವಿಯಾಗಿ ಹೋಗಬಹುದು. ಹಾಗಾಗಿ ಆದಷ್ಟು ಪಾಲು ಮಾಡಿ ಸಾಧಾರಣ ವರ್ಷಕ್ಕೆ 1-4 ಬಾರಿ ಕೊಡುವುದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಏನೇನು ಕೀಟ ರೋಗಗಳೆಲ್ಲ ಬಾಧಿಸ್ತವೆ? ಕೀಟಗಳು ಅಂದ್ರೆ ಫಸ್ಟ್ 3 ವರ್ಷ ಇಲಿ ಹೆಗ್ಗಣಗಳದ್ದು ಬಹಳ ಜಾಗ್ರತೆ ಬೇಕು. ಇಲಿ ಹೆಗ್ಗಣದ ಬಂದ ಕೂಡಲೇ ಆ ಗಿಡ ಸತ್ತೇ ಹೋಯ್ತು. ಯಾವ ರೀತಿ ತೊಂದರೆ ಮಾಡ್ತದೆ? ಅದರ ಗಡ್ಡೆ, ಅದರಲ್ಲಿ ಒಂಥರದ ಗಡ್ಡೆ ಉಂಟು, ಆ ಗಡ್ಡೆ ಅದು ಸಿಹಿ ಇರ್ತದೆ ಅಂತ ಹೇಳ್ತಾರೆ. ಆ ಗಡ್ಡೆ ಏನದು ತಿಂದ ಕೂಡಲೇ ಗಿಡದ ತಿರಿಯಿಂದ ಶುರುವಾಗ್ತದೆ, ಗಿಡ ಕಂಪ್ಲೀಟ್ ಸಾಯ್ತದೆ. ಹಂದಿ, ಇಲಿ, ಹೆಗ್ಗಣ ಇವುಗಳು ಪ್ರಧಾನವಾಗಿ ಬರುವಂತದ್ದು. ಬೇರೆ ಕೀಟಗಳ ಬಾಧೆ ಬಹಳ ಕಡಿಮೆ, ಯಾವುದೇ ಕೀಟ ಬಾಧೆ ಇಲ್ಲ ಅಂತೇಳಿ ಹೇಳ್ಬಹುದು. ಈ ಇಲಿ ಹೆಗ್ಗಣಗಳ ನಿರ್ವಹಣೆ ಹೇಗೆ? ಬಲೆ ಗಿಡ ನಟ್ಟ ವರ್ಷ ಆ ಒಂದು ಎರಡಡಿ ಅಡಿಯವರೆಗೆ ಸುತ್ತು ಬಲೆ ಕಟ್ಟಿ ಇಲಿಗೆ ಅದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದ ಇದ್ದ ರೀತಿಯಲ್ಲಿ ನಾವು ಬಲೆ ನಿರ್ಮಿಸಿ 3 ವರ್ಷಗಳ ಕಾಲ ಸಂರಕ್ಷಿಸಬೇಕು. ಆನಂತರ ಗಿಡ ಬಲಿತ ಮೇಲೆ ಇಲಿ ಹೆಗ್ಗಣದ ಅದನ್ನು ಇದನ್ನು ಸಮಸ್ಯೆಗಳು ಇಲ್ಲ, 3 ವರ್ಷದವರೆಗೆ ಮಾತ್ರ. ಅಷ್ಟೊತ್ತಿಗೆ ಗಿಡದ ಬೇರುಗಳು ತುಂಬಾ ಡೆವಲಪ್ ಆಗಿ ಈ ಗಡ್ಡೆ ಅನ್ನೋದು ಅದಕ್ಕೆ ಕಾಣಲಿಕ್ಕೆ ಸಿಗದಿದ್ದ ರೀತಿ ಆಗ್ತದೆ. ಬಹಳ ರಫ್ ಆಗಿರ್ತದೆ ಅದರ ಬೇರುಗಳು, ತೆಂಗಿನ ಬೇರುಗಿಂತಲೂ ಜಾಸ್ತಿ ರಫ್ ಇರ್ತದೆ ಬೇರುಗಳು ಸಹ. ಮತ್ತೆ ಕೈ ಆಗ್ಲಿ ಹಾಕಿದಾಗ್ಲಿ ಆದ್ರೆ ಕಾಯಿಗೆ ಕೀಟ ತೊಂದರೆ ಉಂಟು, ಹಂದಿಯ ತೊಂದರೆ ಬರ್ತದೆ, ಚಣಿಲು ಬೇರೆಲ್ಲ 2-3 ಬಗೆಯ ಪ್ರಾಣಿಗಳು ಅದನ್ನು ತಿಂತದೆ. ಅದರಿಂದ ಅವುಗಳನ್ನು ರಕ್ಷಿಸಬೇಕು, ಬೇಲಿ ಹಾಕಿ ಏನಾದರೂ ಮಾಡಿ ರಕ್ಷಣೆ ಮಾಡಲೇಬೇಕು. ಈಗ ನಾಟಿ ಮಾಡಿದ ಎಷ್ಟು ಸಮಯದಲ್ಲಿ ಈ ಹೂ ಮತ್ತೆ ಗೊಂಚಲು ಬಿಡುವಂತದ್ದು? ನಾವು ಅದೇ ಅದರ ಗೊಬ್ಬರದ ನಿರ್ವಹಣೆ ಪ್ರಕಾರದಲ್ಲಿ 2 ವರ್ಷದಿಂದಲೇ ಶುರು ಆಗ್ತದೆ. 2 ವರ್ಷದಿಂದ ಅದನ್ನು ಕಿತ್ತು ತೆಗಿಬೇಕು, 3ನೇ ವರ್ಷದಿಂದ ಬಿಡಬಹುದು. ಸ್ವಲ್ಪ ಸ್ವಲ್ಪ ತೂಕ ಜಾಸ್ತಿ ಬರ್ತಾ ಹೋಗ್ತದೆ. 5 ಕೆಜಿ ಇಂದ ಶುರುವಾಗಿ 10, 15, 20 ಕೆಜಿಯವರು ಬಂದವರು ಇದ್ದಾರೆ ಅಂತ ಹೇಳ್ತಾರೆ. ನನ್ನಲ್ಲಿ 18 ಕೆಜಿವರೆಗೆ ಬಂದಿದೆ ಇದುವರೆಗೆ. ಈಗ ಹಣ್ಣು ಕೊಯ್ಲಿಗೆ ಸಿದ್ಧವಾಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದರ ಬಣ್ಣ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಮತ್ತು ಕಾಯಿಯನ್ನು ಕಾಯಿಯನ್ನು ತೆಗೆದು ಕೈಯಲ್ಲಿ ಎಣ್ಣೆ ಅಂಶ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈಗ ಕೊಯ್ಲು ಮಾಡುವಂತದ್ದು ಅಂದ್ರೆ ನೀವು ಈಗಾಗಲೇ ಹೇಳಿದ್ರಿ ಸಾಕಷ್ಟು ಮುಳ್ಳುಗಳು ಇರ್ತವೆ, ಅದಕ್ಕೆ ಕೊಯ್ಲಿಕ್ಕೆ ಒಂದು ಕತ್ತಿ ಕಟ್ಟಿರುವಂತಹ ಒಂದು ಕೊಕ್ಕೆಯು ಕೂಡ ಬೇಕಾಗಬಹುದು, ಈ ಬಗ್ಗೆ ಹೇಳಿ. ಕೊಯ್ಯುವುದಂದ್ರೆ ಶುರು ಈಗ ನಮ್ಮ ಎದೆಯಿಂದಲೂ ಕೆಳಗೆ ತುಂಬಾ ಕೆಳಗಿರ್ತದೆ, ನಾವು ಅಂದ್ರೆ ಬಗ್ಗಿ ಕೊಯ್ಬೇಕು. ಬಗ್ಗಿ ಕೊಯ್ಯುವುದಾದ್ರೆ ಅದು ಮುಳ್ಳು ವಿಪರೀತ ಇರುವ ಕಾರಣ ಒಂದು ಅದಕ್ಕೆ ಬೇರೆ ಅದರ ತರದ ಒಂದು ಕತ್ತಿ ಮಾಡಿ ಕತ್ತಿನ ಮೊದಲು ಹಸಿ ಮಡಲನ್ನು ಕೊಯ್ಬೇಕು. ಹಸಿ ಮಡಲು ಕೊಯ್ದು ಅದರ ಮೇಲೆ ಗೊನೆ ಉಂಟು, ಮತ್ತೆ ಆ ಗೊನೆಯನ್ನು ಕಡ್ದು ತೆಗಿಬೇಕು. ಆವಾಗ ಕೈಗೆ ಗ್ಲೌಸ್ ಹಾಕಿ ಆ ಮುಳ್ಳಿಂದ ನಮಗೆ ನಾವು ರಕ್ಷಣೆ ಪಡೆದು ಕೊಯ್ದು ತಂದು ಹಾಕಬೇಕು. ಅದರ ನಂತರದ ಒಂದು ಹಂತ ಏನು ಅಂದ್ರೆ, ಈಗ ಕೊಯ್ಲು ಮಾಡಿದ ತಕ್ಷಣ ಅದನ್ನ ಹಾಗೆ ಮಾರಾಟ ಮಾಡುವಂತದ್ದು ಅಥವಾ ಸಂಸ್ಕರಣೆ ಮಾಡುವಂತದ್ದು ಹೇಗೆ? ಇಲ್ಲ, ನಮಗೆ ನಮ್ಮಲ್ಲಿ ಯಾವುದೇ ಸಂಸ್ಕರಣಾ ಪದ್ಧತಿ ಇಲ್ಲ, ಯಾಕಂದ್ರೆ ಅದಕ್ಕೆ ಖರ್ಚು ತುಂಬಾ ಜಾಸ್ತಿ ಬರ್ತದೆ. ನಾವು ಕೊಯ್ಲು ಆದ ಕೂಡಲೇ ಅದು 24 ಗಂಟೆ ಒಳಗೆ ಫ್ಯಾಕ್ಟರಿಗೆ ತಲುಪಿಸಬೇಕು ಅಂತ ಇರ್ತದೆ. ಆ ನಮಗೆ ಯಾರು ಗಿಡ ಸಪ್ಲೈ ಮಾಡಿದಾರೋ ಅವರೇ ಅದನ್ನು ಸಾಗಾಟವನ್ನು ಕೂಡ ಒಂದು ಕಲೆಕ್ಷನ್ ಸೆಂಟರ್ ಅಂತ ಇಟ್ಕೊಂಡಿರ್ತಾರೆ. ಆ ಕಲೆಕ್ಷನ್ ಸೆಂಟರ್ಗೆ ನಾವು ಕೊಂಡೋಗಿ ಕೊಟ್ಟಾಗ ಅಲ್ಲಿಂದ ಅವರು ಅದನ್ನು ಸಾಗಾಟ ಮಾಡ್ತಾರೆ ಫ್ಯಾಕ್ಟರಿಗೆ, ಅವರು ನೇರ ಸಾಗಾಟ ಮಾಡ್ತಾರೆ ಅವರಿಗೆ. ಈಗ ಒಂದು ಮರದಲ್ಲಿ ಒಂದು ಗೊಂಚಲು ಮಾತ್ರ ಕೊಯ್ಲಿಗೆ ಸಿಕ್ಕಿಸುವುದು ಒಂದು ಏಕಕಾಲಕ್ಕೆ ಅಥವಾ ಬೇರೆ ಬೇರೆ ಸಂಖ್ಯೆಗಳು ಇರ್ತವ? ಇಲ್ಲ, 2-3 ಸಿಕ್ಕಿದ್ದು ಕೂಡ ಉಂಟು. ಯಾಕಂದ್ರೆ ಅದಕ್ಕೂ ಸಾಧಾರಣ ಸೀಸನ್ ಉಂಟು, ಎಲ್ಲ ವರ್ಷ ಪೂರ್ತಿ ಬರ್ತಾ ಇಲ್ಲ. ಈಗ ಕೆಲವು ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು 3-4 ತಿಂಗಳು ಕಂಟಿನ್ಯೂಸ್ ನಮಗೆ ಸಿಗ್ತದೆ, ಮತ್ತೆ ಇಲ್ಲ, ಮತ್ತೆ 3-4 ತಿಂಗಳು ಬಿಟ್ಟು ಸಿಗುವಂತದ್ದುಂಟು. ಆವಾಗ ಒಮ್ಮೆಗೆ ಸಿಗುವಾಗ 2-3 ಗೊನೆ ಸಿಗುವುದುಂಟು, 1 ಗೊನೆ ಸಿಗುವುದು ಕೂಡ ಉಂಟು. ಅಂದ್ರೆ ಈಗ ವಾರಕ್ಕೆ ಒಂದ್ಸರಿ ಕೊಯ್ಲು ಮಾಡಬೇಕಾ ಹೇಗೆ? ಅಲ್ಲ, ಅಂದ್ರೆ ಅವರು ಕಂಪನಿಯವರು, ಯಾಕಂದ್ರೆ ಇದು ಹೌದು, ಇದು ಕಂಪನಿಯವರು ಯಾವ ದಿವಸ ಅವರು ಅದನ್ನು ಕೊಂಡೋಗೋ ದಿವಸವನ್ನು ನಿಗದಿ ಮಾಡ್ತಾರೆ, ಆ ದಿವಸಕ್ಕೆ ನಾವು ಕಡಿಯುವ ಹಾಗೆ ಆಗ್ಬೇಕು. ಅಂದ್ರೆ ಈಗ ಬೆಳಗಿನ ಹೊತ್ತು ಕಟಾವು ಮಾಡಿ ನಂತರ ಮಾರಾಟ ಮಾಡೋದು ಅಥವಾ ಹಿಂದಿನ ದಿವಸ ಕೊಯ್ಲು ಮಾಡಬಹುದಾ? ಅದೇ ಬೆಳಗ್ಗಿನ ಹೊತ್ತಂದ್ರೆ ನಾವು ಒಂದು 7 ಗಂಟೆಗೆ ಕಟಾವು ಮಾಡಿದ್ರೆ ಅವ್ರದ್ದು 9 ಗಂಟೆಗೆ 10 ಗಂಟೆಗೆ ಅವರ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಹೊತ್ತಿಗೆ ಇರ್ತದೋ ಆ ಸಮಯವನ್ನು ಅನುಸರಿಸಿ ನಾವು ಕಟಾವು ಮಾಡಬೇಕು. ಯಾಕಂದ್ರೆ ಇದನ್ನು ಕಟಾವು ಮಾಡಬೇಕಿದ್ರೆ ಈಗ ಒಂದು 60 ಮರದಿಂದ ಕಟಾವು ಮಾಡಬೇಕು ಅಂತ ಹೇಳಿ ಆದ್ರೆ ಒಂದು 2-3 ಗಂಟೆ ಹೊತ್ತು ಸಮಯ ಬೇಕಾಗ್ತದೆ ನಮಗೆ, ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಯಾಕಂದ್ರೆ ಒಂದು ಮುಳ್ಳುಂಟು, ಹಾರ್ಡ್ ಉಂಟು, ತುಂಬಾ ಹಾರ್ಡ್ ಉಂಟು, ಅದರ ಮಡಲು ಅಂತ ಹೇಳುದು ತುಂಬಾ ಹಾರ್ಡ್ ಉಂಟು, ಅದನ್ನು ತುಂಡು ಮಾಡಿ ತೆಗಿಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ತದೆ. ಆಮೇಲೆ ಬೇರೆ ಏನು ಸಮಸ್ಯೆ ಬರೋದಿಲ್ಲ ಇದರಲ್ಲಿ? ಅದೇ ತಾಳೆಯಲ್ಲಿ, ಯಾಕಂದ್ರೆ ಈಗಿನ ಇರುವುದರಲ್ಲಿ ಮಾರುಕಟ್ಟೆ ನಮಗೆ ಅದಕ್ಕೆ ಸಿಗುವಂತಹ ಹಣ ಬಹಳ ಕಡಿಮೆ ಉಂಟು. ಅದು ಸ್ವಲ್ಪ ಜಾಸ್ತಿ ಆದ್ರೆ ಒಳ್ಳೇದಾಗಿ ಬರಬಹುದು, ಅದು ಅದು ಸರಿಯಾಗಿ ರೊಟೀನ್ ಆಗಿ ನಡೀತಾ ಹೋಗ್ಬೇಕು. ಯಾಕಂದ್ರೆ ಇದನ್ನ ನಾವು ಬೇರೆಯವರಿಗೆ ಯಾರಿಗೂ ಮಾರ್ಲಿಕ್ಕೆ ಆಗುದಿಲ್ಲ, ಇದನ್ನು ನಾವು ಆ ಫ್ಯಾಕ್ಟರಿಗೆ ಮಾತ್ರ ಕೊಡಬೇಕು. ಹೊರಗಡೆ ಓಪನ್ ಮಾರ್ಕೆಟ್ ಅಲ್ಲಿ ಎಲ್ಲಿಯೂ ಇದನ್ನು ತೆಗೊಳ್ಳುವಂತ ವ್ಯವಸ್ಥೆ ಇಲ್ಲ. ತಾಳೆ ಖರೀದಿಗೆ ಅವರು ಬೆಲೆ ನಿರ್ಧಾರ ಮಾಡುವುದು ಯಾವ ಆಧಾರದ ಮೇಲೆ? ಇಲ್ಲ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವ್ರ ಫ್ಯಾಕ್ಟರಿ ಅವರು ಹೇಳ್ತಾರೆ, ಯಾಕಂದ್ರೆ ಅದರ ಎಣ್ಣೆ ಅಂಶದಿಂದ ಮಾಡ್ತಾರ ಅವರು, ಯಾವ ಅದರಿಂದ ಮಾಡ್ತಾರೆ ಅಂತ ಮಾಹಿತಿ ನನಗಿಲ್ಲ. ಸಾಮಾನ್ಯ ಎವರೇಜ್ ಆಗಿ ಹೇಗೆ ಸಿಗ್ತದೆ ನಿಮಗೆ ಬೆಲೆ? 6.5 ರೂಪಾಯಿಯಿಂದ 8 ರೂಪಾಯಿವರೆಗೆ ಸಿಕ್ಕಿದೆ ಕಿಲೋವಿಗೆ. ಕಿಲೋವಿಗೆ ಹೌದು. ಒಂದು ಬಂಚ್ ಅಂದ್ರೆ ಎಷ್ಟು ಕಿಲೋ ಬರುತ್ತೆ? ಅದೇ 5 ಕೆಜಿ, ಶುರುವಿಗೆ 5 ಕೆಜಿಯಿಂದ 18 ಕೆಜಿವರೆಗೆ ಬಂದಿದೆ. ಆದ್ರೆ ಇನ್ನೂ ಜಾಸ್ತಿ ಆಗ್ಬೋದು, ಯಾಕಂತ ಹೇಳಿದ್ರೆ 6-7ನೇ ವರ್ಷದಿಂದ ಅದರಲ್ಲಿ 25, 30, 40 ಕೆಜಿ ಅಂತ ಎವರೇಜ್ 50 ಕೆಜಿ ಬರ್ತದೆ ಅಂತ ಹೇಳಿ ಹೇಳಿದ್ದಾರೆ. ಬೇರೆ ಕಡೆ ನಾನು ನೋಡಿದ್ರಲ್ಲಿ 50 ಕೆಜಿ ಅದು ಇತ್ತು. ಹಾಗಾಗಿ 40 ಕೆಜಿಯ ಒಂದು 15 ಬಂಚ್ ಆದ್ರೂ ವರ್ಷಕ್ಕೆ ನಮಗೆ ಸಿಕ್ಕಿದ್ರೆ ಈಗಿನ ಈ ದರದಲ್ಲಿಯೂ ಕೂಡ ತೊಂದರೆ ಬರ್ಲಿಕ್ಕಿಲ್ಲ, ಬೇರೆಲ್ಲಾ ಬೆಳೆಗಳಿಗಿಂತಲೂ ಉತ್ತಮವಾಗಿ ಬರಬಹುದು. ಇದು ಈಗ ತೆಂಗು ಅಡಿಕೆ ಇದಕ್ಕೆಲ್ಲ ಹೋಲಿಸಿ ನೋಡಿದ್ರೆ ಉತ್ಪಾದನಾ ವೆಚ್ಚ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಉತ್ಪಾದನಾ ವೆಚ್ಚ ಇದಕ್ಕೆ ಕಡಿಮೆ ಇದೆ, ಕಡಿಮೆ ಇದೆ. ಯಾಕಂದ್ರೆ ಬೆಲೆಯೂ ಇದರ ಬೆಲೆಯೂ ಕಡಿಮೆ ಇದೆ, ಉತ್ಪಾದನಾ ವೆಚ್ಚವೂ ಕಡಿಮೆ ಇದೆ. ಆದ್ರೆ ಇದರ ಇಳುವರಿ ಒಂದು 4.5 ಕ್ವಿಂಟಾಲ್ಗಿಂತ ಜಾಸ್ತಿ ಒಂದು ಮರದಲ್ಲಿ ಬಂದ್ರೆ ನಮಗೆ ತೊಂದರೆ ಆಗ್ಲಿಕ್ಕಿಲ್ಲ. ಈಗ ನಿಮ್ಗೆ ಗಿಡವನ್ನು ಸಪ್ಲೈ ಮಾಡಿದ್ರೆ ಅವರೇ ಖರೀದಿ ಮಾಡಬೇಕು ಅಂತ ಏನಾದ್ರು ಒಪ್ಪಂದ ಮಾಡಿಕೊಳ್ಳುವ ಅವಶ್ಯಕತೆ ಬರ್ತದೋ ಅಥವಾ ಹೇಗೆ? ಇದು ಇದೆ ಒಪ್ಪಂದ ಇದೆ ನಮಗೆ, ಯಾರು ಗಿಡ ಯಾವ ಕಂಪನಿಯವರು ಗಿಡ ಸಪ್ಲೈ ಮಾಡಿದ್ದಾರೋ ಅವರೇ ಇದನ್ನು ಖರೀದಿ ಮಾಡಬೇಕು ಅಂತ ಹೇಳುವಂತದ್ದಿದೆ. ಹಾಗಾಗಿ ಅವರೇ ಖರೀದಿ ಮಾಡಿ ಕೊಂಡೋಗ್ತಾ ಇದ್ದಾರೆ. ಪೇಮೆಂಟ್ ಇದೆ, ಸಮಸ್ಯೆ ಇದೆ. ಈಗ ಪೇಮೆಂಟ್ ಆಗ್ಲಿಲ್ಲ, ಒಂದೆರಡು ಸಲ ಆಗಿದೆ, ಬಾಕಿದ್ದರದ್ದು ಬಾಕಿ ಉಂಟು, ಸ್ವಲ್ಪ ಬಾಕಿ ಉಂಟು, ಅದರನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಸರ್, ಈಗ ಇದಲ್ಲದೆ ಬೇರೆ ಏನ್ ಕೃಷಿ ಮಾಡ್ತೀರಿ ನೀವು? ಮಿಶ್ರ ಬೆಳೆಗಾರ ನಾನೋರ್ವ. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ಎಲ್ಲ ತರದ ಕೃಷಿಗಳು ಇದೆ. ಈಗ ತೆಂಗು ನೋಡಿದ್ರೆ ಒಂದು ವರ್ಷ ಬಹಳ ಕುಸಿತ ಕಾಣ್ತದೆ, ಒಂದು ಕಳೆದ ವರ್ಷ 30-35 ರೂಪಾಯಿ ಕೂಡ ಹೋಗಿದೆ ಒಂದು ಕಿಲೋಗೆ. ಈ ಏರುಪೇರು ಸಾಮಾನ್ಯ ಎಲ್ಲ ಬೆಳೆಯಲ್ಲಿ ಕೂಡ ನಾವು ನೋಡ್ತೀವಿ. ಈ ತೆಂಗಿನ ಬೆಳೆಯಲ್ಲಿ ಒಂದು ಎವರೇಜ್ ನಿಮಗೆ ಬೆಲೆ ಸಿಗುವ ಹಾಗಾಗಬೇಕಿದ್ರೆ ಏನು ಮಾಡಬೇಕು ಅಂತ ಹೇಳ್ತೀರಿ? ಯಾವುದೇ ಕೃಷಿಯನ್ನು ಬೆಲೆಯಲ್ಲಿ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಗತ್ತು ಬೆಲೆ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಬೆಳೆಯುವಂತದ್ದಲ್ಲ. ಸುಮಾರು ವರ್ಷದಿಂದ ಒಂದೇ ತರದ ಆಹಾರಗಳನ್ನು ಅದಕ್ಕೆ ಕೊಡ್ತಾ ಬರುವಾಗ ಎವರೇಜ್ ಅಂದ್ರೆ ಕೃಷಿಯನ್ನು ಒಂದು ವರ್ಷದ ಎರಡು ವರ್ಷದ ಲೆಕ್ಕಾಚಾರ ಇಲ್ಲ, 10-15 ವರ್ಷದ ಲೆಕ್ಕಾಚಾರ ಇಟ್ಟುಕೊಂಡ್ರೆ ಮಾತ್ರ ಈ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಇದೇ ನಾನು ಈ ಕೃಷಿಗೆ ಬಂದು 20 ವರ್ಷ ಆಯ್ತು. ಬಂದ ವರ್ಷ 5 ರೂಪಾಯಿ 30 ಪೈಸೆಗೆ ತೆಂಗಿನಕಾಯಿ ಮಾರಾಟ ಮಾಡಿದ್ದೇನೆ. ಆ ಬೆಲೆ ಮತ್ತೆ ನನಗೆ ಕುಸಿತ ಸ್ವಲ್ಪ ಸ್ವಲ್ಪವೇ ಕುಸಿತ ಕಾಣ್ತಾ ಈಗ 2 ವರ್ಷ ಹಿಂದೆಗೆ ಮಾತ್ರ ಆ ಬೆಲೆಯನ್ನು ದಾಟ್ಲಿಕ್ಕಾಯ್ತು. ಒಂದು ತೆಂಗಿನಕಾಯಿಗೆ 96ನೇ ಇಸವಿಯಲ್ಲಿ ಆ ರೇಟ್ ಬಂದಿದೆ. 98ರಲ್ಲಿ ಅದು ಹೆಚ್ಚಾಗಿ 10-12 ರೂಪಾಯಿ ವರೆಗೂ ತೆಂಗಿನಕಾಯಿಗೆ ಹೋಯಿತು. ಮತ್ತೆ ಕುಸಿತ ಕಂಡದ್ದು ಕೆಜಿ ಲೆಕ್ಕದಲ್ಲಿ ಬಂತು. ಬಂದು 5 ರೂಪಾಯಿ ಬಂತು, 4.5 ರೂಪಾಯಿಯೂ ಬಂತು. 4.5 ರೂಪಾಯಿ ತೆಂಗಿನಕಾಯಿ ಬಂದಾಗ ನನಗೆ ಎಂತಾಯ್ತು ಅಂತ ಹೇಳಿದ್ರೆ ಕೊಯ್ದ ಮಜೂರಿ ಅದರಲ್ಲಿ ಬರಲಿಲ್ಲ. ಆ ಮರದಲ್ಲಿ ಆದ ಮೇಲೆ ಕೊಯ್ದು ಸಂಸ್ಕರಣೆ ಮಾಡಿ ನಾವು ಕೊಡಬೇಕು. ಆ ಖರ್ಚಿಗೆ ಅದರಲ್ಲಿ ನನ್ನ ಕೈಯಿಂದ ಹಾಕಬೇಕಾಗಿ ಬಂತು. ಆದರೂ ನಾವು ಆ ತರದ ಕೃಷಿಯನ್ನು ಒಂದೇ ಬಾರಿಗೆ ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ 20 ವರ್ಷದ ಲೆಕ್ಕಾಚಾರದಲ್ಲಿ ನೋಡಿದ್ರೆ ತೆಂಗು ಕೂಡ ಒಳ್ಳೆ ಬೆಲೆ ಉಂಟು. ಈಗ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನ ತೆಂಗಿನ ಜೊತೆಗೆ ಬೆಳೆಯುವುದಿದ್ರೆ ಹೇಗೆ ಬೆಳಿಬಹುದು? ಯಾಕೆಂತ ಹೇಳಿದ್ರೆ ತೆಂಗಿನಲ್ಲಿ ಬೆಳೆಯುವುದ್ರಿಂದ ಮರ ಹತ್ತಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಅಲ್ಲದೆ ಅದರಲ್ಲಿ ಬೆಳೆ ಜಾಸ್ತಿ. ಯಾಕೆಂತ ಹೇಳಿದ್ರೆ ಮರಕ್ಕೆ ಅದಕ್ಕೆ ಉಪದ್ರ ಆಗೋದು ಕಡಿಮೆ, ಹೆಚ್ಚು ಬಿಸಿಲು ಎಲ್ಲ ಬೀಳ್ತದೆ ತೆಂಗಿನ ಮರದಲ್ಲಿ. ಹಬ್ಬಲಿಕ್ಕೆ ಕೂಡ ಮರಕ್ಕೆ ಮೇಲೆ ಹಬ್ಬಲಿಕ್ಕೆ ಬಹಳ ಚೆನ್ನಾಗಿ ಹಬ್ಬುತ್ತದೆ, ಒಳ್ಳೆ ಬೆಳೆ ಬರ್ತದೆ. ಅದರಲ್ಲಿ ಬುಡ ಬಿಡಿಸುವ ಸಂದರ್ಭದಲ್ಲಿ ಮಾತ್ರ ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಔಷಧಿ ಬಿಡುವಂತದ್ದೆಲ್ಲ ಒಂದೇ ಲೆಕ್ಕದಲ್ಲಿ ಬಿಡಬೇಕು. ಬೆಳೆ ಜಾಸ್ತಿ ತೆಂಗಿನಲ್ಲಿ, ಕಾಳು ಮೆಣಸು ನೆಟ್ಟರೆ ಬೆಳೆ ಜಾಸ್ತಿ, ಡಬಲ್ ಬೆಳೆ ಬರ್ತದೆ. ಈಗ ತೆಂಗಿನ ಸಿಪ್ಪೆ ಆಗ್ಬಹುದು ಅಥವಾ ತೆಂಗಿನ ಮಡಲಾಗಬಹುದು, ಇಂಥದ್ದನ್ನು ಬುಡಕ್ಕೆ ನೇರವಾಗಿ ಹಾಕಿದ್ರೆ ತೊಂದರೆ ಉಂಟು ಅಥವಾ ಏನಾದರೂ ಅನುಕೂಲ ಆಗ್ತದೆ? ಅಲ್ಲ, ಅದನ್ನು ಸಂಸ್ಕರಣೆ ಮಾಡಿ ಪ್ರೊಸೆಸಿಂಗ್ ಮಾಡಿ ಹಾಕಬಹುದು. ಹಾಕಂದ್ರೆ ಲೇಬರ್ ಜಾಸ್ತಿ ಆಗ್ತದೆ, ಹಾಗಾಗಿ ಹಾಗೆಯೇ ಹಾಕಿದ್ರೆ ಒಂದು ಸ್ವಲ್ಪ ಸಮಯ ಜಾಸ್ತಿ ಬೇಕು. ಅದಂದ್ರೆ ಅದು ಕೊಳ್ತು ಅದರ ಬುಡಕ್ಕೆ ಸಿಗಬೇಕಿದ್ರೆ 6 ತಿಂಗಳು 1 ವರ್ಷ ಸಲ್ದು 2 ವರ್ಷ ಇದ್ರೆ ಏನೂ ತೊಂದರೆ ಆಗುದಿಲ್ಲ. ಒಳ್ಳೆ ನೀರಿನ ಪಸೆಯನ್ನು ಇಟ್ಕೊಳ್ಳಿಕ್ಕೆ ಬಹಳ ಒಳ್ಳೇದಾಗ್ತದೆ. ಇದಕ್ಕೆ ಗೊಬ್ಬರ ಕೊಡುದು ಅಂದ್ರೆ ಹೇಗೆ? ತೆಂಗಿನ ಮರಕ್ಕೆ ಸಾವಯವ ಗೊಬ್ಬರವು ಸ್ವಲ್ಪ ಕೊಡಬಹುದು, ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು NPK ಮೇನ್ ಆಗಿ ಇರುವಂತದ್ದು NPKಯನ್ನು ಶಿಫಾರಸು ಮಾಡಿದ ರೀತಿಯಲ್ಲಿ ಕೊಡಬೇಕು. ಅಂದ್ರೆ ಬುಡ ಬಿಡಿಸಿ ಕೊಡಬೇಕು ಅಥವಾ ನೇರವಾಗಿ ಹಾಕಬಹುದು? ಸಾಧ್ಯ ಆದ್ರೆ ಮೊದಲು ಬುಡ ಬಿಡಿಸಿ ಕೊಟ್ಟದ್ದು ಉಂಟು. ಈಗ ಕಾರ್ಮಿಕರ ತೊಂದರೆಯಿಂದಾಗಿ ಬುಡ ಬಿಡಿಸುವುದನ್ನು ನಿಲ್ಲಿಸಿದ್ದೇವೆ. ಸೈಡಿನ 4 ಬದಿಯಲ್ಲಿ ಸಣ್ಣ ಗುಳಿಗಳ ತರ ಮಾಡಿ ಆ ಗುಳಿಗಳಿಗೆ ಹಾಕಿ ಅದನ್ನು ಮುಚ್ಚುವಂತದ್ದು. ಆಮೇಲೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ತೆಂಗಿನ ಮರಗಳಿಗೆ? ಈಗ ನಮ್ಮ ತೋಟದಲ್ಲಿ ಅಡಿಕೆ ಒಟ್ಟಿಗೆ ಇರುವಂತದ್ದು, ಕೆಲವು ಗಿಡಗಳು ಅಲ್ಲದೆ ಇದ್ದದ್ದು ಸಹ ಇದೆ. ಅದಕ್ಕೆ ಈ ತೆಂಗಿನ ಸಿಪ್ಪೆ ಇಟ್ಟು ಒಂದು 15 ದಿವಸಕ್ಕೊಂದ್ಸಲ ನೀರು ಸರಿಯಾಗಿ ಕೊಟ್ಟರೆ ಅದು ಸಾಕಾಗ್ತದೆ. ತೋಟಕ್ಕೆ ನೀರು ಬೀಳುವ ನೀರನ್ನು ಅದು ಅದರಷ್ಟಕ್ಕೆ ತಗೊಳ್ತದೆ. ನಾವು ತೆಂಗಿಗೆ ಅಂತೇಳಿ ಬೇರೆ ನೀರು ಕೊಡಲಿಕ್ಕೆ ತೋಟದ ಒಳಗಿರುವ ಇದಕ್ಕೆ ಕೊಡುವ ಪದ್ಧತಿ ಇಲ್ಲ. ಈಗ ತೆಂಗಿನ ಮಿಡಿ ಉದುರುವಂತಹ ಒಂದು ಸಮಸ್ಯೆ ಏನಾದರೂ ಬರ್ತದೆ? ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಅದಕ್ಕೆ ಲಘು ಪೋಷಕಾಂಶಗಳನ್ನು ಕೊಟ್ಟು ನಿರ್ವಹಣೆ ಆದದ್ದು ಉಂಟು. ಲಘು ಪೋಷಕಾಂಶ ಅಂದ್ರೆ? ಲಘು ಪೋಷಕಾಂಶ ಅಂತೇಳಿ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಲಘು ಪೋಷಕಾಂಶಗಳು ಅಂತೇಳಿ ಸಿಗ್ತದೆ. ರಾಸಕಾಲ್ ಅಂತ ಹೇಳುವಂತ ಒಂದು ಕೆಮಿಕಲ್ ಇದೆ, ಮತ್ತೆ ಆರ್ಗ್ಯಾನಿಕಲ್ಲಿ ಜೆಲ್, ಬಯೋಜೆಲ್ಗಳು, ಸಿವಿಡಿ ಇದೆ, ಇದು ಬರ್ತದೆ. ಅದನ್ನು ಶಿಫಾರಸು ಮಾಡಿದೆ ಅಂದ್ರೆ ಒಂದು ಮರಕ್ಕೆ 50 ಗ್ರಾಮಿನಂತೆ ಅದನ್ನು ಕೊಟ್ಟರೆ ಬಹಳ ಪ್ರಯೋಜನ ಆಗ್ತದೆ. ಈಗ ಎಳನೀರು ಅಥವಾ ಬೊಂಡವನ್ನ ತೆಗೆದು ಮಾರಾಟ ಮಾಡುವಂತ ಒಂದು ಇದು ಅವಕಾಶ ಇದೆಯೋ ಅಥವಾ ತೆಂಗಿನಕಾಯಿಯನ್ನೇ ಕೊಯ್ದು ಮಾರಾಟ ಮಾಡುವಂತದ್ದು ಇತ್ತು? ನಮ್ಮ ಈ ಊರಿನ ಪದ್ಧತಿ ಏನಾಗಿದೆ ಅಂತ ಹೇಳಿದ್ರೆ ಬೊಂಡ ಕೊಯ್ದು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುದು ಬಹಳ ಕಷ್ಟ ಆಗ್ತದೆ. ಇವಾಗ ಅದಕ್ಕೆ ಸ್ವಲ್ಪ ಇನ್ನೂ ಲೇಬರ್ ಕಾರ್ಮಿಕರ ಸಹಕಾರ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ನಾವು ತೆಂಗಿನಕಾಯಿ ಆದ ಮೇಲೆ ಬೆಳೆದ ತೆಂಗಿನಕಾಯಿಯನ್ನೇ ಪ್ರೋಸೆಸ್ ಮಾಡಿ ಕೊಡುವಂತದ್ದೇ ಒಳ್ಳೇದಾಗ್ತದೆ. ಒಂದು ಟೈಮಲ್ಲಿ ಇತ್ತು, ಆವಾಗ ಲೇಬರ್ ಇತ್ತು, ಧಾರಾಳ ಇತ್ತು. ಹಾಗಾಗಿ ಇಲ್ಲಿಯೂ ಕೂಡ ಬೊಂಡವನ್ನು ತೆಗೆದು ಮಾರಾಟ ಮಾಡುವಂತದ್ದು ಇತ್ತು. ಬೊಂಡ ಕೊಯ್ದ ಕೂಡಲೇ ಇಳುವರಿಯೂ ಸ್ವಲ್ಪ ಜಾಸ್ತಿ ಆಗ್ತದೆ. ಈ ತೆಂಗಿನ ಮರ ಹತ್ತುವುದಕ್ಕೆ ಸಾಧನ ಬಂದಿದೆ ಸಾಕಷ್ಟು, ಅದರ ಬಳಕೆ ಆಗ್ತಾ ಇದೆಯೋ ಅಥವಾ ಮಾಮೂಲಿಯಾಗಿ ಏನು ಪದ್ಧತಿ ಇದೆ ಅದನ್ನು ಅನುಸರಿಸ್ತಾ ಇದ್ದಾರೆ? ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ತೆಂಗಿನ ಮರಗಳು ಬಹಳ 20-30 ವರ್ಷ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ವರ್ಷ ತೆಂಗಿನ ಮರ ಇರುವ ಕಾರಣ ಅದು ನೇರವಾಗಿ ಹೋಗ್ತಾ ಇಲ್ಲ, ಸ್ವಲ್ಪ ಬೆಂಡಾಗಿ ಹೋಗ್ತಾ ಇದೆ. ಆ ಬೆಂಡಾಗಿ ಹೋಗುದ್ರಲ್ಲಿ ಮಿಷನರಿಯಿಂದ ಅದನ್ನು ಹತ್ತಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಮನುಷ್ಯ ಬಲದಿಂದಲೇ ಹತ್ತಬೇಕಷ್ಟೇ. ಸಣ್ಣ ತೋಟಗಳು, ಹೊಸ ತೋಟಗಳಾದ್ರೆ ಮಿಷನರಿಯನ್ನು ಉಪಯೋಗಿಸಬಹುದು. ಈಗ ತೆಂಗಿನಕಾಯಿಯನ್ನು ನೇರವಾಗಿ ಮಾರಾಟ ಮಾಡುವಂತಹದ್ದು ಮತ್ತು ಕೊಬ್ಬರಿಯಾಗಿ ಮಾರಾಟ ಮಾಡುವುದು ಅಥವಾ ಎಣ್ಣೆ ಮಾಡಿ ಮಾರಾಟ ಮಾಡುವಂತಹದ್ದು ಯಾವುದು ಹೆಚ್ಚು ಲಾಭದಾಯಕ? ಅಲ್ಲ, ಲಾಭ ಇದು ಸರಿ, ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಕಾರ್ಮಿಕರ ಕೊರತೆ ಇದೆ, ಪ್ರತಿಯೊಬ್ಬ ರೈತ ಒಬ್ಬನಿಗೆ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮೊದಲು ನಾವು ಎಣ್ಣೆ ಮಾಡಿ ಎಣ್ಣೆಯನ್ನು ಸಹ ಕೆಲವು ತಿಂಗಳುಗಳ ಕಾಲ ಇಟ್ಟು ಮಾರಾಟ ಮಾಡ್ತಿದ್ದೆವು. ಈಗೆಂತಾಗಿದೆ, ಕಾರ್ಮಿಕರ ಕೊರತೆಯಿಂದಾಗಿ ಎಷ್ಟು ಕಾರ್ಮಿಕರನ್ನು ನಮಗೆ ಕಡಿಮೆ ಮಾಡಬಹುದು ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ತೆಂಗಿನಕಾಯಿಯನ್ನು ಮರದಿಂದ ಕೊಯ್ದ ಕೂಡಲೇ ತೋಟದಿಂದಲೇ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆದರೆ ಅಲ್ಲಿಯೇ ಮಾರಾಟ ಮಾಡುವ ವ್ಯವಸ್ಥೆ ಉತ್ತಮ. ಯಾಕಂದರೆ ಕಾರ್ಮಿಕರ ಸಮಸ್ಯೆ ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನು ಸಾಗಾಟ ಮಾಡಬೇಕು, ಸಾಗಾಟ ಮಾಡಿ ಪ್ರೊಸೆಸಿಂಗ್ ಮಾಡಬೇಕು. ಅಂದರೆ ತೆಂಗಿನಕಾಯಿ ಸುಲಿದು ಒಣಗಿಸಿ ಒಡೆದು ಕೊಬ್ಬರಿ ಥರ ಮಾಡಿ ಅದನ್ನು ಎಣ್ಣೆ ಮಾಡಿಸಿ ತಂದು ಮನೆಯಲ್ಲಿ ಎಣ್ಣೆ ಇಟ್ಟು ಕೆಲವು ಸಮಯ ಕಳೆದು ಮಾರಾಟ ಮಾಡುವಾಗ ಸ್ವಲ್ಪ ನಮಗೆ ಹಣ ಜಾಸ್ತಿ ಬರ್ಬೋದು, ಬರಲಿಕ್ಕಿಲ್ಲ ಅಂತ ಹೇಳಿಲ್ಲ, ಆದರೆ ಇದು ಶ್ರಮ ಜಾಸ್ತಿ ತಗೊಳ್ತದೆ. ಹಾಗಾಗಿ ತೆಂಗಿನಕಾಯಿಯನ್ನೇ ನಾವು ಮಾರಾಟ ಮಾಡ್ತೀವಿ. ಇನ್ನೊಂದು ವಿಚಾರ, ಈ ಮಳೆಗಾಲದಲ್ಲಿ ಮೊಳಕೆ ಬರುವಂತಹದ್ದು, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು? ತೆಂಗಿನಕಾಯಿಯನ್ನು ಅಡಿಕೆಯ ಇಡುವಂತ ಪದ್ಧತಿಗೂ ತೆಂಗಿನಕಾಯಿಗೂ ವ್ಯತ್ಯಾಸ ಏನಂದ್ರೆ, ತೆಂಗಿನಕಾಯಿ ಸ್ವಲ್ಪ ಗಾಳಿ ಆಡುವ ಪ್ರದೇಶದಲ್ಲಿ ಇಟ್ಟರೆ ಮೊಳಕೆ ಬರುವುದಿಲ್ಲ. ನಮ್ಮಲ್ಲಿ ರೀಪ್ ಪದ್ಧತಿ ಅಂತ ಹೇಳ್ತಾರೆ, ರೀಪಿನಲ್ಲಿ ಹಾಕಿ ಎತ್ತರ ತೆಂಗಿನಕಾಯಿ ಅಟ್ಟ, ಆ ಅಟ್ಟದಲ್ಲಿ ಇಟ್ಟಾಗ ಸೊಗೆ ಕೊಡುವ, ಹೌದು ಹೌದು, ಸುತ್ತು ನಾಲ್ಕು ಸುತ್ತು ಅದಕ್ಕೆ ಗಾಳಿ ಸಂಚಾರ ಸರಿಯಾಗಿ ಇದ್ದು ನೀರಿನ ಪಸೆ ಆರಿದ್ರೆ ಆ ಪದ್ಧತಿ ಇದು ಬರುವುದಿಲ್ಲ. ನಾವು ಬಂದ್ ಮಾಡಿ ಅಥವಾ ಕೆಳಗೆ ಮಾಯಿಶ್ಚರ್ ಜಾಸ್ತಿ ಇರುವಂತಹ ಟೈಪಲ್ಲಿ ಇಟ್ಟರೆ ತೆಂಗಿನಕಾಯಿ ಮೊಳಕೆ ಬರ್ತದೆ, ಮಳೆಗಾಲದಲ್ಲಿ ಮೊಳಕೆ ಬರ್ತದೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನಾದ್ರು ಬೆಳಿತೀರಿ? ಅಡಿಕೆ ತೋಟದಲ್ಲಿ ಕಾಳುಮೆಣಸಿದೆ, ಜಾಯಿಕಾಯಿ ಸ್ವಲ್ಪ ಪ್ರಮಾಣದಲ್ಲಿ, ಜಾಯಿಕಾಯಿ ಇದೆ, ಕೊಕ್ಕೋ ಇದೆಲ್ಲ ಇದೆ. ಆದ್ರೆ ಕೊಕ್ಕೋ ಎಲ್ಲ ನೆಟ್ಟ ಕೂಡಲೇ ಎಡೆ ಸಸಿಗಳಿಗೆಲ್ಲ ಸಮಸ್ಯೆ ಆಗ್ತದೆ, ಮತ್ತು ಅದರ ಬೇರುಗಳು ಕೂಡ ಇಡೀ ಅಡಿಕೆ ಮರದ ಇದರಲ್ಲಿ ಹೋಗ್ತದೆ. ಅಡಿಕೆಯ ಉತ್ಪಾದನೆಯಲ್ಲಿ ಸ್ವಲ್ಪ ಕುಂಠಿತ ಆಗ್ಬಹುದು ಅಂತ ಕಾಣ್ತದೆ ನನಗೆ. ಈಗ ನೀರಾವರಿಯಲ್ಲಿ ಸ್ಪ್ರಿಂಕ್ಲರ್ ಅಳವಡಿಸಿದ್ರೆ ಏನು ಅನುಕೂಲ ಆಗ್ತದೆ? ಡ್ರಿಪ್ ಅನ್ನು ಏನಾದ್ರು ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಹೇಗೆ ಹಾಕ್ಬಹುದು ಡ್ರಿಪ್? ನನ್ನಲ್ಲಿ ಸ್ಪ್ರಿಂಕ್ಲರ್ ಇದೆ, ಮತ್ತೆ ಕೆಲವು ಬದಿ ಬದಿಗಳಿಗೆ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇದೆಲ್ಲಕ್ಕಿಂತಲೂ ಮೈಕ್ರೋ ಸ್ಪ್ರಿಂಕ್ಲರ್, ಮೈಕ್ರೋ ಸ್ಪ್ರಿಂಕ್ಲರ್ ಹೆಚ್ಚು ಇದಾಗ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ನೀರಿನ ಮಣ್ಣಿನಲ್ಲಿ ಮಾಯಿಶ್ಚರ್ ಯಾವಾಗ್ಲೂ ಇರುವ ತರ ಇರ್ತದೆ. ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ ಕೂಡಲೇ, ಈ ಸ್ಪ್ರಿಂಕ್ಲರ್ ಹಾಕಿದ ಕೂಡಲೇ ಒಮ್ಮೆಗೆ 1 ಗಂಟೆ 2 ಗಂಟೆ ನೀರು ಹಾಕಿದ ಕೂಡಲೇ ಒಮ್ಮೆಗೆ ತುಂಬಾ ನೀರು ತುಂಬಿದ ತರ ಕಾಣ್ತದೆ, ಆದ್ರೆ 2 ದಿವಸ ಬಿಟ್ಟ ಕೂಡಲೇ ಅದು ಆರಿದಂತೆ ಕಾಣ್ತದೆ. ಹಾಗೆ ಅಂತ ಹೇಳಿ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದಲ್ಲಿ ನೀರಿನ ಮಾಯಿಶ್ಚರ್ ಅಂತ ಹೇಳುವಂತದ್ದು ಮಣ್ಣಿನಲ್ಲಿ ಜಾಸ್ತಿ ಕಂಡು ಬರ್ತದೆ. ಬಹಳ ಸಂತೋಷ ಶಿವಪ್ರಕಾಶ್ ಅವರೇ. ಈ ತಾಳೆ ಕೃಷಿಯ ಜೊತೆ ಜೊತೆಗೆ ನೀವು ಅಡಿಕೆ ಕೃಷಿ, ಮಿಶ್ರ ಬೆಳೆಯನ್ನು ಕೂಡ ಬೆಳೀತಾ ಇದ್ರಿ. ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಾಳೆ ಕೃಷಿ ಅನುಭವದ ಕುರಿತು ಎನ್ ಶಿವಪ್ರಕಾಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ವಾಣಿಜ್ಯ ಪ್ರಕಟಣೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭಿ ಖಾಸ್ ಧ್ಯಾನ್ ದೆ ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್ ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೆ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ ಕರೋನಾ ಕೆ ಖತರೆ ಸೆ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ ದೇಶ ಮೇ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ ಭೋಜನ್ ಕಿ ನಿರಂತರ ಉಪಲಬ್ಧತಾ ಕೋ

ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಗೊಳಿಸಿ ಅವುಗಳ ಸಾಮರ್ಥ್ಯವನ್ನು ಗುರುತಿಸಿ ಉತ್ತಮವಾದಂತಹ ಸೂಕ್ಷ್ಮ ಜೀವಾಣುಗಳನ್ನು ಸೂಕ್ಷ್ಮವಾದ ಪೋಷಕಾಂಶ ಮಧ್ಯದಲ್ಲಿ ಬೆಳೆಸಿ ಅವುಗಳ ಅವಶ್ಯಕ ಸಂಖ್ಯೆಯಲ್ಲಿ ಬೆಳೆದ ಲಿಗ್ನೈಟ್ ಅಥವಾ ಇದ್ದಿಲು ಪುಡಿಯೊಂದಿಗೆ ಬೆರೆಸಿ ಉಪಯೋಗಿಸಬಹುದು. ಅಜೋಟೋಬ್ಯಾಕ್ಟರ್ ಎನ್ನುವಂತಹದ್ದು ಒಂದು ರೀತಿಯ ಏಕಾಣುಜೀವಿ. ಇದು ಮಣ್ಣಿನಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸುವಂತಹ ಸೂಕ್ಷ್ಮಜೀವಿ. ಈ ಜೀವಾಣುಗಳು ಪರಪೋಷಕ ಜೀವಿಗಳಾಗಿದ್ದು ತಮಗೆ ಬೇಕಾದಂತಹ ಶಕ್ತಿಯನ್ನು ಸಾವಯವ ವಸ್ತುಗಳಿಂದ ಪಡೆದುಕೊಳ್ಳುತ್ತವೆ. ಇವು ತನ್ನ ಕೋಶದಲ್ಲಿ ನೈಟ್ರೋಜಿನಸ್ ಎನ್ನುವಂತಹ ಕಿಣ್ವವನ್ನು ತಯಾರಿಸಿ ಇದರ ಸಹಾಯದಿಂದ ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ತನ್ನಲ್ಲಿ ಶೇಖರಣೆ ಮಾಡಿಕೊಂಡು ನಂತರ ಮಣ್ಣಿಗೆ ಬಿಡುಗಡೆಗೊಳಿಸುತ್ತವೆ. ರೈಜೋಬಿಯಂ ಜೀವಾಣುವಿನಂತೆ ಇವು ಬೇರುಗಳ ಮೇಲೆ ಯಾವುದೇ ರೀತಿಯ ಗಂಟುಗಳನ್ನು ಮಾಡುವುದಿಲ್ಲ. ಸಾರಜನಕ ಸ್ಥಿರೀಕರಣದೊಂದಿಗೆ ಬೆಳೆಗಳಿಗೆ ಬೇಕಾಗಿರುವಂತಹ ಸಸ್ಯವರ್ಧಕ ವಸ್ತುಗಳನ್ನು ಕೂಡ ಬಿಡುಗಡೆ ಮಾಡುತ್ತವೆ. ಇವುಗಳ ಮುಖ್ಯ ಪ್ರಭೇದಗಳಾದ ಅಜೋಟೋಬ್ಯಾಕ್ಟರ್ ಕ್ರೋಕೋಕಮ್, ಅಜೋಟೋಬ್ಯಾಕ್ಟರ್ ಫಾಸಿಪಾಲ್ವೆ, ಅಜೋಟೋಬ್ಯಾಕ್ಟರ್ ಬೈರಿಂಕಿಯಾ ತಳಿಗಳನ್ನು ಜೈವಿಕ ಗೊಬ್ಬರದ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಇದರ ಬಳಕೆಯಿಂದ 10-12% ಬೆಳೆಯ ಇಳುವರಿಯನ್ನು ಹೆಚ್ಚಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ದೀಪಾ ಬಿ ರಾವ್ ಹಾಡಿರುವ ಪುರಂದರದಾಸರ ರಚನೆ ಅರಿಯರು ಮನುಜರು. ಅರಿಯರು ಮನುಜರು ಅರಿತು ಅರಿಯರು ಅರಿಯರು ಮನುಜರು ಅರಿತು ಅರಿಯರು ಧರೆಗೆ ಓಡಿಯ ಶ್ರೀಹರಿಯಲ್ಲದಿಲ್ಲವೆಂದು ಅರಿಯರು ಮನುಜರು ಅರಿತು ಅರಿಯರು ಧರೆಗೆ ಓಡಿಯ ಶ್ರೀಹರಿಯಲ್ಲದಿಲ್ಲವೆಂದು ಅರಿಯರು ಮನುಜರು ಅರಿತು ಅರಿಯರು ಜೋದ್ಭವ ಬಲ್ಲ ಪಾರಾಶರನು ಬಲ್ಲ ಮನು ಬಲ್ಲನು ನಾರದ ಮುನಿ ಬಲ್ಲ ವಾರಿ ಜೋದ್ಭವ ಬಲ್ಲ ಪಾರಾಶರನು ಬಲ್ಲ ಮನು ಬಲ್ಲನು ಧೀರ ಭೀಷ್ಮನು ಬಲ್ಲ ಪಾರ್ವತಿ ಭೀಷ್ಮನು ಬಲ್ಲ ಪಾರ್ವತಿ ಬಲ್ಲಳು ಕಾರುಣಿಕನು ಶ್ರೀಹರಿಯಲ್ಲದಿಲ್ಲವೆಂದು ಹರಿಯರು ಮನುಜರು ಅರಿತು ಹರಿಯರು ಧರೆಗೆ ಓಡಿಯ ಶ್ರೀಹರಿಯಲ್ಲದಿಲ್ಲವೆಂದು ಹರಿಯರು ಮನುಜರು ಅರಿತು ಅರಿಯರು ಅವನಿ ಪಾಲಕ ಜನಕ ನೃಪ ಬಲ್ಲನು ನೃಪಲ್ಲನು ಯುವತಿಗೆ ಶಾಪವಿತ್ತ ಗೌತಮ ಮುನಿ ಬಲ್ಲ ಯುವತಿಗೆ ಶಾಪವಿತ್ತ ಗೌತಮ ಮುನಿ ಬಲ್ಲ ಭಾವಾರೋಗ ವೈದ್ಯ ಶ್ರೀಹರಿ ಎಲ್ಲವಿಲ್ಲವೆಂದು ಹರಿಯರು ಮನುಜರು ಅರಿತು ಹರಿಯರು ಗರೆಗೆ ಬೋಡೆಯ ಶ್ರೀಹರಿ ಎಲ್ಲದಿಲ್ಲವೆಂದು ಹರಿಯರು ಮನುಜರು ಬಲ್ಲ ಕೆಟ್ಟ ಜಮಿಳ ಬಲ್ಲ ಸಿಟ್ಟಿನಿಂದಲೇ ಹೋಗ್ದ ಭೃಗು ಬಲ್ಲನು ದಿಟ್ಟ ಪ್ರಹ್ಲಾದ ಬಲ್ಲ ಕೆಟ್ಟ ಜಮಿಳ ಬಲ್ಲ ಸಿಟ್ಟಿನಿಂದಲೇ ಹೋಗ್ದ ಭೃಗು ಬಲ್ಲನು ಕೊಟ್ಟ ಬಲಿ ಮೊರೆಯಿಟ್ಟ ಗಜಬಲ್ಲ ಕೊಟ್ಟ ಬಲಿ ಬಲ್ಲ ಮೊರೆಯಿಟ್ಟ ಗಜಬಲ್ಲ ಸೃಷ್ಟಿಶ ಪುರಂದರ ವಿಠಲನೆ ದೈವವೆಂದು ಹರಿಯರು ಮನುಜರು ಅರಿತು ಹರಿಯರು ಶ್ರೀಹರಿ ಎಲ್ಲದಿಲ್ಲವೆಂದು ಹರಿಯರು ಮನುಜರು ಅರಿತು ಹರಿಯರು ಹರಿಯರು ಮನುಜರು ಅರಿತು ಹರಿಯರು ಹರಿಯರು ಮನುಜರು ದೀಪ ಬೇರಾವ್ ಹಾಡಿರುವ ಭಕ್ತಿಗೀತೆ ಪ್ರಸಾರವಾಯಿತು. ಇದೀಗ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಕನಕದಾಸರ ರಚನೆ ಬಾರು ಕೃಷ್ಣಯ್ಯ. ಕೃಷ್ಣ ಕೃಷ್ಣ ಬಾರೋ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಪಾಲ್ಗಡಗ ಕಾಲಂದುಗೆ ಕಿರುಗೆಜ್ಜೆ.